ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ಆಲೂಗೆಡ್ಡೆ ಬೆಳೆಯಲ್ಲಿನ ಮೊದಲ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆ, ಈ ಕುರಿತು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆ, ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರ ನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ, ಬನ್ನಿ ಆಲಿಸೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಮತ್ತು ಕೀಟಗಳ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಈಗಾಗಲೇ ಆಲೂಗೆಡ್ಡೆಯ ಬಿತ್ತನೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಕಳೆದ ಒಂದು 15-20 ದಿವಸದಿಂದ ಬಿತ್ತನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಎಲ್ಲಿ ಚೆನ್ನಾಗಿ ಮಳೆಯಾಗಿದೆಯೋ ಅಂತಹ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ನಡೀತಾ ಇದೆ. ಇನ್ನೂ ಒಂದಷ್ಟು ಬಿತ್ತನೆ ಬೀಜಗಳನ್ನು ತಂದು ಇಟ್ಟುಕೊಂಡಿದ್ದಾರೆ. ಬಿತ್ತನೆಯನ್ನು ಹಂತ ಹಂತವಾಗಿ ಮಾಡಲಾಗ್ತಾ ಇದೆ. ಈ ಪ್ರಾರಂಭದ ಹಂತದಲ್ಲಿ ಆಲೂಗೆಡ್ಡೆಯಲ್ಲಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ನಾವು ಬಿತ್ತನೆಯನ್ನು ಮಾಡಬೇಕು, ಎಂತಹ ಗಡ್ಡೆಯನ್ನು ಆಯ್ಕೆಯನ್ನು ಮಾಡಿಕೊಳ್ಳಬೇಕು, ಬಿತ್ತನೆಗೆ ಮುನ್ನ ಬೀಜೋಪಚಾರವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹಾಗೆಯೇ ಆಲೂಗೆಡ್ಡೆಯನ್ನು ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳು ಏನಿದ್ದಾವೆ, ಅವುಗಳು ಬಾರದ ಹಾಗೆ ಹೇಗೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು, ಒಂದು ವೇಳೆ ಬಂದು ನಮಗೆ ಹೆಚ್ಚು ಹಾನಿ ಉಂಟಾದಂತಹ ಸಂದರ್ಭದಲ್ಲಿ ಹೇಗೆ ಅದರ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಹೇಳಿದಾಗೆ ಆಲೂಗೆಡ್ಡೆ ಬಿತ್ತನೆ ಪ್ರಾರಂಭ ಆಗಿದೆ. ಆಲೂಗೆಡ್ಡೆ ಬಿತ್ತನೆ ಮಾಡುವ ಮುನ್ನ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಎಂತಹ ಭೂಮಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು? ಈಗ ಹಾಸನ ಜಿಲ್ಲೆ ತಮಗೆಲ್ಲ ತಿಳಿದಿರುವಂತೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥ ಒಂದು ಪ್ರಮುಖ ಜಿಲ್ಲೆ. ಶೇಕಡ 60% ಪ್ರದೇಶ ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯನ್ನು ಬೆಳೀತಾ ಇದ್ದಾರೆ. ಈ ಆಲೂಗಡ್ಡೆ ಬಿತ್ತನೆ ಈಗ ಭಾಳಷ್ಟು ಚುರುಕುಗೊಂಡಿದೆ. ಈಗ ಹೌದು, ಈಗಾಗಲೇ ನಡೀತಾ ಇದೆ. ಇನ್ನು ಬಿತ್ತನೆಗಡ್ಡೆಯನ್ನು ಖರೀದಿಸ್ತಾ ಇದ್ದಾರೆ, ಇನ್ನು ಬಿತ್ತನೆ ಮಾಡುವಂಥದ್ದಿದೆ. ಆಮೇಲೆ ವಾತಾವರಣ ಸಹ ಬಹಳ ಪ್ರಶಸ್ತವಾಗಿದೆ, ಉತ್ತಮವಾದ ಮಳೆಯಾಗಿದೆ, ತಂಪಾಗಿ ಇದೆ. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅದನ್ನು ನೋಡಿಕೊಂಡು ಸ್ವಲ್ಪ ನಿಧಾನ ಮಾಡಿದ್ರೆ ಒಳ್ಳೆಯದು ಬಿತ್ತನೆ. ಎಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ ಅಂತ, ಎಲ್ಲಿ ಸಮಾನವಾಗಿ ಮಳೆ ಬರ್ತಾ ಇದೆ ಅಂತ ಕಡೆ ಈಗ ಬಿತ್ತನೆ ಒಂದು ಕಾರ್ಯವನ್ನ ಬೇಕಾದ್ರೆ ಮುಂದುವರಿಸ್ಕೊಂಡು ಹೋಗ್ಬೋದಾಗ್ತದೆ. ಇವೆಲ್ಲಕ್ಕೂ ಮುಖ್ಯವಾಗಿ ನಾವು ಈ ಒಂದಷ್ಟು ಯಾರು ಈಗ ಆಲೂಗಡ್ಡೆ ಒಂದು ಬೇಸಾಯ ಮಾಡುವಂತ ಇಚ್ಛಿಸುವಂತ ರೈತರು ಕೆಲವೊಂದು ಮುಂಜಾಗ್ರತಾ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಲು ಬಹಳ ಸೂಕ್ತವಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಬಹುಮುಖ್ಯವಾಗಿ ಭೂಮಿ ಆಯ್ಕೆ. ಭೂಮಿ ಆಯ್ಕೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಣ್ಣು ಬಹಳ ಮುಖ್ಯ. ಆ ಮಣ್ಣಿನಲ್ಲಿ ಏನು ಬೆಳೆ ಪರಿವರ್ತನೆ ಅಂತ ಮಾಡಿರಬೇಕು. ಯಾಕೆ ಬೆಳೆ ಪರಿವರ್ತನೆ ಮಾಡಿರ್ಬೇಕಪ್ಪ ಅಂತಂದ್ರೆ ಹಿಂದಿನ ಸಾಲಿನಲ್ಲಿ ಈ ಬದನೆ ಜಾತಿಗೆ ಸೇರಿದ ಬೆಳೆಗಳನ್ನು ಬೆಳೆದಿರಬಾರದು. ಯಾವ್ಯಾವಪ್ಪ ಅಂದ್ರೆ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ತಂಬಾಕು, ಇವು ಬೆಳೆದಿರಬಾರದು. ಆದರೆ ಹಿಂದೆ ಯಾವುದಾದ್ರೂ ಬೇರೆ ಆ ಜಾತಿಗೆ ಸೇರಿದಂತ ಬೆಳೆಗಳು ಬಿಟ್ಟು ಬೇರೆ ಯಾವ್ದಾದ್ರು ಬೆಳೆದಿದ್ರೆ ಅಂತ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತೊಂದು ವಿಚಾರ ಅಂತಂದ್ರೆ ಈ ಬ್ಯಾಕ್ಟೀರಿಯಾ ಸೊರಗು ರೋಗದ ಸಮಸ್ಯೆ ಇರ್ತದೆ, ದುಂಡಾಣು ಸೊರಗು ರೋಗ ಅಂತೆಲ್ಲ ಹೇಳ್ತೀವಿ. ಆ ಸೊರಗು ರೋಗದ ಸಮಸ್ಯೆ ಏನಾದರೂ ಈ ಬದನೆ ಜಾತಿಗೆ ಸೇರಿದ ಬೆಳೆಗಳಲ್ಲಿ ಕಂಡು ಬಂದಲ್ಲಿ ಅಂತ ಒಂದು ಭೂಮಿಯನ್ನ ನಾವು ಮತ್ತೆ ಆಯ್ಕೆ ಮಾಡ್ಕೋಬಾರ್ದು. ಮತ್ತೊಮ್ಮೆ ಸಾಧ್ಯವಾದ್ರೆ ನಾವು ಜೋಳ, ರಾಗಿ, ಇತರೆ ತರಕಾರಿ ಬೆಳೆಗಳನ್ನ ಬೆಳೆದ್ಬಿಟ್ಟು ಬೇಕಾದ್ರೆ ಆ ರೀತಿಯಾದ ಭೂಮಿಯನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆಮೇಲೆ ಭೂಮಿ ಆಯ್ಕೆ ಮಾಡಿಕೊಂಡ ನಂತರ ನಾವು ಮಣ್ಣಿನಲ್ಲಿ ಏನು ಪೋಷಕಾಂಶಗಳಿದೆ, ಫಲವತ್ತತೆ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥಕೋಬೇಕಾದ್ರೆ ನಾವು ಮಣ್ಣಿನ ಮಾದರಿಗಳನ್ನು ತೆಗೆದುಕೋಬೇಕಾಗ್ತದೆ. ಮಣ್ಣಿನ ಮಾದರಿಗಳನ್ನು 4-5 ಕಡೆ ಆ ಒಂದು ಎಕರೆ ಪ್ರದೇಶಕ್ಕೆ, ಉದಾಹರಣೆಗೆ ಒಂದು ಎಕರೆ ಪ್ರದೇಶಕ್ಕೆ ಒಂದು 5-6 ಕಡೆ ಮರ ಎಲ್ಲಿರುತ್ತೆ ಆ ಜಾಗಗಳನ್ನು ಬಿಟ್ಟು ಅಥವಾ ತಿಪ್ಪೆಗುಂಡಿಗಳನ್ನ ಹಾಕಿದರೆ ಅಂತ ಜಾಗಗಳನ್ನು ಬಿಟ್ಟು ಒಂದು 5-6 ಕಡೆ ನಾವು ಮಣ್ಣಿನ ಮಾದರಿಗಳ ಒಂದು ಅಡಿ ಆಳಕ್ಕೆ ಮೇಲಿನ ಪದರದಿಂದ ಕೆಳಗಡೆ ತನಕನು ಎಲ್ಲ ಮಣ್ಣು ಮಿಶ್ರಣ ಆಗುವಂತೆ ತೆಗೆದುಕೊಂಡ್ಬಂದು ಅದನ್ನು ಮಣ್ಣಿನ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಉದಾಹರಣೆಗೆ KVK ಇದೆ, ಕೃಷಿ ಇಲಾಖೆ ಇದೆ, ಕೃಷಿ ಕಾಲೇಜಿನಲ್ಲಿ ಇಲ್ಲೆಲ್ಲ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಮಾಡಿಸ್ಬಿಟ್ಟು ಅಲ್ಲಿ ಲಭ್ಯತೆ ಏನಿದೆ, ಪೋಷಕಾಂಶಗಳ ಲಭ್ಯತೆ, ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶ್, ಇವು ಬಹಳ ಮುಖ್ಯವಾದಂಥ ಅಂಶಗಳು, ಹೆಚ್ಚಿನ ಬೆಳೆಗೆ ಬೇಕಾಗುವಂತೆ ದೊಡ್ಡ ಪ್ರಮಾಣದ ಪೋಷಕಾಂಶಗಳು. ಅವುಗಳನ್ನು ನೋಡಬೇಕು. ಅವುಗಳನ್ನು ನೋಡಿ ಅರ್ಥಕೊಂಡು ನಾವು ನಂತರ ನಾವು ಪೋಷಕಾಂಶಗಳನ್ನು ಬೆಳೆಗೆ ನೀಡಬೇಕಾಗ್ತದೆ, ಮಣ್ಣಿಗೆ ಸೇರಿಸಬೇಕಾಗ್ತದೆ ಶಿಫಾರಸಿನ ಆಧಾರದ ಮೇಲೆ. ಇದು ಬಹಳ ಮುಖ್ಯವಾಗಿ ನಮ್ಮ ರೈತರು ಮಾಡ್ಕೋಬೇಕಾಗ್ತದೆ. ಆಮೇಲೆ ಹವಾಮಾನನೂ ಸಹ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು, ಯಾವ ರೀತಿಯಾದ ಹವಾಮಾನ ಇದೆ. ಯಾಕೆಂದರೆ ಆಲೂಗಡ್ಡೆ ಒಂದು ಶೀತ ವಲಯ ಬೆಳೆ, ತಂಪು ವಾತಾವರಣ ಬಯಸುವಂಥ ಬೆಳೆ. ನಾವು ಕನಿಷ್ಠ ಆ ಬಿತ್ತನೆ ಮಾಡುವ ಸಮಯ ಯಾವಾಗಪ್ಪ ಇರಬೇಕು ಅಂದರೆ 24 ಡಿಗ್ರಿ ಉಷ್ಣಾಂಶ ಹಗಲಿನಲ್ಲಿ ಒಳಗಡೆ ಇರಬೇಕು. ಹಗಲಿನಲ್ಲಿ 24 ಡಿಗ್ರಿ ಅಥವಾ 25 ಡಿಗ್ರಿ ಇದ್ರೂ ಏನಾಗಲ್ಲ, ಹಗಲು. ಇನ್ನು ರಾತ್ರಿ ಉಷ್ಣಾಂಶ 18 ಡಿಗ್ರಿ ಕೆಳಗಡೆ ಇರಬೇಕು ಅಥವಾ ಸರಾಸರಿ 18-22 ಡಿಗ್ರಿ ಉಷ್ಣಾಂಶ ಇರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಮಾತ್ರ ಆಲೂಗಡ್ಡೆಗೆ ಬಹಳ ಸೂಕ್ತವಾಗಿರ್ತದೆ. ಆಮೇಲೆ ಬಿಳಿ ಬೇರುಗಳು ಬಿಡಲಿಕ್ಕೆ ಬಹಳ ಪ್ರಚೋದನೆ ಆಗ್ತದೆ, ಹೆಚ್ಚಿನ ಗಡ್ಡೆಗಳು ಬರಲಿಕ್ಕೆನೂ ಸಹ ಅನುಕೂಲ ಆಗ್ತದೆ. ಮಣ್ಣು ಮಾತ್ರ ಬಹಳ ತಂಪಾಗಿರಬೇಕು. ಮಣ್ಣೇನಾದರೂ ಉಷ್ಣಾಂಶದಿಂದ ಕೂಡಿದ್ರೆ ಖಂಡಿತ ಆಲೂಗಡ್ಡೆ ಹಾಕಿದ್ರು ಒಂದೊಂದು ಸಾರಿ ಕೊಳೆಯುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಆಮೇಲೆ ಅದು ಮೊಳಕೆ ಹೊಡೆದು ಆಚೆ ಬಂದರೂ ಸಹ ಸಂಖ್ಯೆಗಳು, ಪ್ರತಿ ಗಿಡಕ್ಕೆ ಗೆಡ್ಡೆಗಳ ಸಂಖ್ಯೆ ಇಳುಮುಖವಾಗ್ತದೆ. ಅದಕ್ಕೆ ಇದು ಒಂದು ವಾತಾವರಣ ಅವಲಂಬಿತ ಬೆಳೆ ಆಗಿರೋದ್ರಿಂದ ನಮ್ಮ ಎಲ್ಲಾ ವೈಜ್ಞಾನಿಕ ನಿರ್ವಹಣೆಗಳ ಜೊತೆ ಈ ಒಂದು ವಾತಾವರಣ ಬಹಳ ಮುಖ್ಯವಾದಂಥದ್ದು ಈ ಬೆಳೆಗೆ. ಆದ್ರಿಂದ ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಈಗ ಬಿತ್ತನೆ ಮಾಡೋದಕ್ಕಿಂತ ಮೊದಲು ವಾಡಿಕೆಯಾಗಿ ಒಂದಷ್ಟು ಜೈವಿಕ ಗೊಬ್ಬರಗಳು ಮತ್ತೆ ಕೊಟ್ಟಿಗೆ ಗೊಬ್ಬರ ಈ ತರದ್ದೆಲ್ಲವುದನ್ನು ಕೂಡ ಮಣ್ಣಿನಲ್ಲಿ ಸೇರಿಸುವಂತದ್ದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಈ ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ಕಾಂಪೋಸ್ಟ್ ಆಗ್ಬಹುದು, ಜೈವಿಕ ಗೊಬ್ಬರ ಆಗ್ಬಹುದು, ಎಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು, ಎಷ್ಟು ದಿವಸ ಮುಂಚಿತವಾಗಿ ಸೇರಿಸಬೇಕು, ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಹೇಗೆ ಅದನ್ನ ಸೇರಿಸತಕ್ಕಂಥದ್ದು? ಇದು ಬಹಳ ಮುಖ್ಯವಾದಂತಹ ಒಂದು ಬೇಸಾಯ ಕ್ರಮ ಪಾಲಿಸಲೇಬೇಕು. ಈಗ ನಮ್ಮ ಭೂಮಿ ಆಯ್ಕೆ ಬಹಳ ಹೇಳಿದ್ದೀನಿ, ಬಹಳ ಎಚ್ಚರಿಕೆಯಿಂದ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು. ಕೆಂಪು ಮಣ್ಣು ಮರಳು ಮಿಶ್ರಿತವಾಗಿದ್ದರೆ ಚೆನ್ನಾಗಿರುತ್ತೆ. 5.5-7 ರಸಸಾರ ಇದ್ರೆ ಬಹಳ ಅತಿ ಮುಖ್ಯ. 7 ಮೇಲೆ ರಸಸಾರ ಇದ್ದಾಗ ಅಂತ ಮಣ್ಣು ಈ ಆಲೂಗಡ್ಡೆ ಬೇಸಾಯಕ್ಕೆ ಸೂಕ್ತವಲ್ಲ. ಇದು ನಾವು ಅರ್ಥಕೊಂಡು ಮೊದಲು ನಾವು ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕು, ಸರಿಪಡಿಸಬೇಕು ಅದನ್ನ ನಾವು ಮಾಡಬೇಕಾಗ್ತದೆ. ಇಲ್ಲಿ ಶಿಫಾರಸಿನ ಆಧಾರದ ಮೇಲೆ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದೆ. 1 ಪ್ರದೇಶಕ್ಕೆ ನಾನು ಹೇಳ್ತೀನಿ, ಯಾಕೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ. 1 5 ಅಥವಾ 10 ಅಷ್ಟು 1 ಪ್ರದೇಶಕ್ಕೆ ಚೆನ್ನಾಗಿ ಕಳಿತಂತ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗ್ತದೆ. ನಾವು ಭೂಮಿ ಉಳುಮೆ ಏನ್ ಮಾಡ್ತೀವಿ, ಒಂದು ಆಳ ಉಳುಮೆಗೆ ಮಾಡಬೇಕು, ಗೊಬ್ಬರವನ್ನ ಎರಚಿಕೊಂಡು ಆಳ ಉಳುಮೆ ಮಾಡಬೇಕು. ಯಾಕೆಂದ್ರೆ ಇದು ಗೆಡ್ಡೆ ಬೆಳೆ, ಭೂಮಿಯಲ್ಲಿ ಬಿಡುವಂಥದ್ದು. ಗೆಡ್ಡೆ ಆಕಾರ ಮತ್ತು ದಪ್ಪ ಆಗ್ಬೇಕಾದ್ರೆ ಮಣ್ಣು ಒಳುವಾಗಿರ್ಬೇಕು, ಟೊಳ್ಳಾಗಿರ್ಬೇಕು, ಅಂದ್ರೆ ಆಳ ಉಳುಮೆ ನಾವು ಮಾಡ್ಬೇಕಾಗ್ತದೆ. ಹುಡುಗುಡಿ ಆಗಿರ್ಬೇಕು, KM ಫ್ಲೋ ಅಂತ ಹೇಳ್ತೀವಿ, ಕೋಲಾರ್ ಮೋಲ್ಡ್ ಬೋರ್ಡ್ ಫ್ಲೋ ಅಂತ, ಅದನ್ನ ಹಾಕ್ಬಿಟ್ರೆ ಬಹಳ 1.5 ಆಳ ನಮ್ಗೆ ಆಗ್ತದೆ. ಅಂತ ಭೂಮಿನಲ್ಲಿ ನೀವು ಆಲೂಗಡ್ಡೆ ಹೇಳಿದ್ರೆ ಖಂಡಿತ ನಮಗೆ ಅದು ಇಳುವರಿ ಮೇಲೆ ನೇರ ಪರಿಣಾಮ ಆಗ್ತದೆ. ಯಾಕೆಂದ್ರೆ ಗೆಡ್ಡೆ ಊರುತ್ತೆ ಚೆನ್ನಾಗಿ, ದಪ್ಪ ಆಗುತ್ತೆ ನಮ್ಮ ಮಾತು. ಆಮೇಲೆ ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಡಿಸ್ಕ್ ಅನ್ನು ಹಾಕಿದ್ಮೇಲೆ, ಕೆಂಪ್ ಫ್ಲೋ ಹಾಕಿದ್ಮೇಲೆ 10 ಗೊಬ್ಬರವನ್ನು ಎರಚಿಕೊಂಡು ಅದಕ್ಕೆ 100 ಕೆಜಿಯಷ್ಟು ಬೇವಿನಿಂಡಿಯನ್ನ ಒಳಗಡೆ ಎಚ್ಚಿಕೊಂಡು ನಾವು ಒಂದೇ ಸಾರಿ ರೋಟೋವೇಟರ್ ಹೊಡೆದ್ಬಿಟ್ಟು ನಾವು ಸಾಲು ಮತ್ತು ಅರಿಗಳಲ್ಲಿ ನಾವು ಒಡೆದು ಬಿಡ್ಬೋದು. ಏನು 2 ಸಾಲಿಂದ ಸಾಲಿಗೆ 20 ಸೆಂಟಿಮೀಟರ್ ಗೆಡ್ಡೆಯಿಂದ ಗೆಡ್ಡೆಗೆ ಇದು ನಾವು ಸಾಲನ ಒಡ್ಕೊಂಡು ರೆಡಿಯಾಗಿ ಸಿದ್ಧವಾಗಿ ಭೂಮಿಯನ್ನು ಸಿದ್ಧ ಮಾಡ್ಕೋಬೇಕು. ಇನ್ನು ಬಿತ್ತನೆ ಮಾಡಿದ ನಂತರ ಆದರೆ ಬಿತ್ತನೆ ಯಾವ ರೀತಿ ಆಯ್ಕೆ ಮಾಡೋದು ನಾನು ಹೇಳ್ತೇನೆ. ಬಿತ್ತನೆ ಮಾಡೋಕ್ ಮುಂಚೆ ನಾವು ಈ ಸಾಲುಗಳನ್ನು ಒಡ್ಕೋಬೇಕಾಗ್ತದೆ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಸಹ ಸೇರಿಸಬೇಕಾಗ್ತದೆ, ರಾಸಾಯನಿಕ ಗೊಬ್ಬರಗಳು ಸಹ ಸೇರಿಸಬೇಕಾಗ್ತದೆ. ರಾಸಾಯನಿಕ ಗೊಬ್ಬರಗಳು ಯಾವತ್ತು ಒಂದು ಶಿಫಾರಸಿನ ಆಧಾರದ ಮೇಲೆ ರೈತರು ಬಳಸಬೇಕು. ಇವತ್ತು ಎಲ್ಲ ಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ. ನಾವು ಅತಿ ಹೆಚ್ಚಾಗಿ ನಾವು ರಸಗೊಬ್ಬರಗಳನ್ನು ಹಾಕಿದ್ರು ಸಹ ಅದೇನು ಗಿಡ ಇರ್ಕೊಳ್ಳೋದಿಲ್ಲ, ಅದು ಹಾಳಾಗೋಗ್ತದೆ, ಅದು ರೈತರಿಗೆ ಒಂದು ಹೆಚ್ಚಿನ ಖರ್ಚು ಆಗ್ತದೆ, ಅದಾಗಬಾರ್ದು. ಅದಕ್ಕೆ ನಾವು ಶಿಫಾರಸನ್ನ ಮಾಡಿದ್ದೀವಿ. ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ 3 ರಸಗೊಬ್ಬರಗಳು ದೊಡ್ಡ ಪೋಷಕಾಂಶಗಳು, ಬಹಳ ಅತ್ಯವಶ್ಯಕ. ಅದು 30 ಕೆಜಿಯಷ್ಟು ಸಾರಜನಕ, 30 ಕೆಜಿಯಷ್ಟು ರಂಜಕ, 40 ಕೆಜಿಯಷ್ಟು ಪೊಟ್ಯಾಶ್. ಅಂದ್ರೆ ಇದು ಶಿಫಾರಸ್ ಇರುತ್ತೆ. ಈ ಶಿಫಾರಸಿನ ಪ್ರಕಾರ ಯೂರಿಯಾವನ್ನು 65 ಕೆಜಿಯಷ್ಟು ಕೊಡಬೇಕಾಗ್ತದೆ ಸಾರಜನಕ ರೂಪದಲ್ಲಿ. ಯೂರಿಯಾ ರೂಪದಲ್ಲಿ ಸಾರಜನಕವನ್ನು ಕೊಡುವಂಥದ್ದು 65 ಕೆಜಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ 188 ಕೆಜಿ ಕೊಡಬೇಕು. ಅಂದ್ರೆ ನಾವು ರಂಜಕವನ್ನ ಕೊಡಬೇಕಾದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಕೊಡಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನ 67 ಕಿಲೋಗ್ರಾಂನಷ್ಟು ಒಂದು ಎಕರೆ ಪ್ರದೇಶ ಕೊಡಬೇಕಾಗ್ತದೆ. ಅದು ಪೊಟ್ಯಾಷ್ ಕೊಟ್ಟಂತೆ ಆಗುತ್ತೆ. ಇದು ಒಂದು ರೀತಿಯಾಗಿ ರಸಗೊಬ್ಬರಗಳನ್ನ ಪೂರೈಸುವಂತದ್ದು. ಇದು ಯಾವಾಗ ಕೊಡಬೇಕು ರಾಸಾಯನಿಕ ಗೊಬ್ಬರಗಳು? ಇದನ್ನ ನಾವು ಇನ್ನೇನು ಬಿತ್ತನೆ ಮಾಡ್ತೀವಿ ಅನ್ನೋದಕ್ಕೆ ಮುಂಚೆ ಯೂರಿಯಾವನ್ನ 2 ಭಾಗ ಮಾಡ್ಕೋಬೇಕಾಗ್ತದೆ, ಅರ್ಧ ಭಾಗದಷ್ಟು. ಇನ್ನು ಸಂಪೂರ್ಣ ರಂಜಕ ಮತ್ತು ಪೊಟ್ಯಾಷ್ ಅನ್ನ ಮಣ್ಣಿಗೆ ಬಿತ್ತನೆ ಮಾಡೋಕ್ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಬೇಕಾಗ್ತದೆ. ಅದು ನಮ್ಮ ಒಂದು ಶಿಫಾರಸು ಇರುವಂತದ್ದು. ಸೇರಿಸಿ ಚೆನ್ನಾಗಿ ಉಳುಮೆ ಮಾಡಿ ಸಾಲುಗಳನ್ನು ಒಡೆಯುವಂಥದ್ದು ಕೆಲಸ. ಆಮೇಲೆ ಇನ್ನು 50 ಏನು ಯೂರಿಯಾ ಅಂತ ಹೇಳಿದ್ನಲ್ಲ, ಅಥವಾ ಸಾರಜನಕ, ಅದನ್ನ ಮಣ್ಣನ್ನು ಏರಿಸುವ ಸಂದರ್ಭದಲ್ಲಿ ನಾವು ಉಳಿದಂತ ಸಾರಜನಕವನ್ನು ಕೊಡಬೇಕಾಗ್ತದೆ. ಕೆಲವೊಬ್ಬರು ಈ ರೈತರು ಏನ್ ಹೇಳ್ತಾರೆ ಅಂದ್ರೆ, ಸರ್ ಯೂರಿಯಾ ಹಾಕೋ ಅಭ್ಯಾಸ ಇಲ್ಲ ನಮ್ಗೆ, ಸೂಪರ್ ಫಾಸ್ಫೇಟ್ ಹಾಕುವಂತ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಎರಡೂ ಒಳಗೊಂಡಂತ ಸಂಯುಕ್ತ ಗೊಬ್ಬರ ಇದೆ, DAP. ಯಾವೂ ಬೇಡ ಅಂದ್ರೆ DAP ರೂಪದಲ್ಲಿ ಕೊಡ್ಲಿ. DAP ರೂಪದಲ್ಲಿ 167 ಕಿಲೋಗ್ರಾಂನಷ್ಟು ಕೊಟ್ರೆ ಅಲ್ಲಿಗೆ ಸಾರಜನಕವೂ ಸಿಗುತ್ತೆ, ಅಲ್ಲಿಗೆ ನಮಗೆ ರಂಜಕವೂ ಸಿಗ್ತದೆ. ಅದು ನೀಮ್ ಕೋಟೆಡ್ DAP ಅಂತ ಹೇಳ್ತೀವಿ. ಅದು ಬೇವಿನ ಲೇಪನ ಮಾಡಿರುವಂತದ್ದು. ಅದು ನಿಧಾನವಾಗಿ ಸಾರಜನಕವನ್ನ ಬಿಡುಗಡೆ ಮಾಡುತ್ತೆ. ಬೆಳಗ್ಗೆ ಇನ್ನೂ ಅನುಕೂಲ, DAP ರೂಪದಲ್ಲಿ ಬೇಕಾದ್ರೆ ಕೊಡ್ಲಿ. ಆಮೇಲೆ ಜೊತೆಗೆ ಪೊಟ್ಯಾಶ್ ಅನ್ನ ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಟ್ರೆ 67 ಕೆಜಿಯಷ್ಟು ಅಲ್ಲಿಗೆ ನಾವೇನು ಶಿಫಾರಸು ಕೊಟ್ಟಿರ್ತೀವಿ ರಸಗೊಬ್ಬರಗಳು ಅದೆಲ್ಲವೂ ಕೊಟ್ಟಂಗಾಗುತ್ತೆ. ಇದನ್ನ ಯಾವಾಗ ನಾವು ಮಣ್ಣು ಏರಿಸುವ ಸಂದರ್ಭದಲ್ಲಿ ನಾವು ಪೊಟ್ಯಾಶನ್ನ ಕೊಡ್ಬೋದು. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಒಂದು 50 ಕೆಜಿ ಇದನ್ನೇ 2 ಭಾಗ ಮಾಡಿ DAP ಅನ್ನ ಉಳಿದಂತಹ ಭಾಗವನ್ನ ಆ ಸಾಲು ಏರಿಸುವ ಸಂದರ್ಭದಲ್ಲಿ ಕೊಟ್ರೆ ಉತ್ತಮವಾಗಿ ಬೆಳೆ ಸಿಗ್ತದೆ. ಯಾವತ್ತು ರಸಗೊಬ್ಬರಗಳನ್ನ ಒಂದೇ ಬಾರಿ ಹಾಕೋದು ಒಳ್ಳೆಯದಲ್ಲ, ಅದನ್ನ 1-3 ಸಾರಿ ಒಂದು 10-15 ದಿವಸಗಳಲ್ಲಿ ಸಾಲಿಗೆ ಆಗ್ತಾ ಇದ್ರೆ ಅದು ಸಂಪೂರ್ಣ ಕ್ರಮೇಣ ಬೆಳೆ ಇದು ಕ್ರಿಯೆ ಏನಂದ್ರೆ ಗಿಡ ಪ್ರತಿದಿನವೂ ಇಟ್ಕೊಳ್ತದೆ, ಪ್ರತಿ ಕ್ಷಣವೂ ಒಂದು ಅದರ ಪೋಷಕಾಂಶಗಳನ್ನ ನೀರಿನಲ್ಲಿ ಇಟ್ಕೊಳ್ತಾ ಇರ್ತದೆ. ಅದರಿಂದ ಒಂದೇ ಸಾರಿ ಹಾಕಿ ಕೈಗೆ ತೊಳ್ಕೊಳ್ಳೋದಕ್ಕಿಂತ ಅದನ್ನ ಹಂತ ಹಂತವಾಗಿ 2-3-4 ಕೊಟ್ಟರು ಏನು ತಪ್ಪಾಗಲ್ಲ. ಇದನ್ನ ಅಳವಡಿಸ್ಕೋಬೇಕು ರೈತರು ಒಳ್ಳೇದು. ಯಾಕೆಂದ್ರೆ ಹೆಚ್ಚಿನ ಮಳೆಯಾದಾಗ ಸಾಕಷ್ಟು ರಸಗೊಬ್ಬರಗಳು ಏನಾಗ್ತವೆ, ಬೇರಿನ ಸಮೂಹಕ್ಕೆ ಸಿಗದಂತೆ ಅಂತರ ಜಲಕ್ಕೆ ಸೇರ್ಕೊಬಿಡುತ್ತೆ, ಬೇರಿನ ಸಮೂಹದಿಂದ ಕೆಳಗಡೆ ಹೋಗ್ತದೆ ಮಣ್ಣಿಂದ. ಆಗ ಮಳೆ ಜಾಸ್ತಿ ಆದಾಗ ಅಂತರ್ಜಲ ಸೇರ್ಕೊಂಡು ಇವತ್ತು ಜಲಮಾಲಿನ್ಯ ಆಗ್ತದೆ. ಇವೆಲ್ಲವನ್ನು ನಾವು ತಪ್ಪಿಸಬಹುದಾಗಿದೆ. ಇದು ರಾಸಾಯನಿಕ ಗೊಬ್ಬರಗಳ ಒಂದಿದು. ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಸಹ ನಾವು ಕೊಡಬೇಕಾಗ್ತದೆ. ಜೈವಿಕ ಗೊಬ್ಬರಗಳು ಕೊಡುವಂಥದ್ದು ಇದು ರೈತರು ಮುಂದಿನ ದಿನಗಳಲ್ಲಿ ನಾವು ಪಾವತಿಸಬೇಕು. ಯಾಕೆಂದ್ರೆ ರೋಗಾಣುಗಳು ಸ್ವಾಭಾವಿಕವಾಗಿ ಸಿಗುವಂತ ಒಂದು ಏನು ಗೊಬ್ಬರಗಳು ಪೋಷಕಾಂಶಗಳು ಇದು ಸ್ವಾಭಾವಿಕವಾಗಿ ಸಾಕಷ್ಟು ಮಣ್ಣು ಒಂದು ಖನಿಜ ಅಂತ ಹೇಳ್ತೀವಿ, ಖನಿಜಗಳ ಖನಿಜ ಅಂತ ಹೇಳ್ತೀವಿ. ಅದ್ರ ಸಾಕಷ್ಟು ಏರಳವಾಗಿ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ. ಅದು ಗಿಡಗಳಿಗೆ ಸಿಗುವ ರೂಪದಲ್ಲಿ ಕರಗಿಸಿಕೊಡುವಂತ ಶಕ್ತಿ ಇರುವುದು ಜೈವಿಕ ಗೊಬ್ಬರಗಳಿಗೆ ಮಾತ್ರ. ಆ ಜೈವಿಕ ಗೊಬ್ಬರಗಳನ್ನು ಬಳಸುವಂಥದ್ದು ರೂಢಿ ಮಾಡ್ಕೋಬೇಕು. ಉದಾಹರಣೆಗೆ ಅಜಿಟ್ರೋಬ್ಯಾಕ್ಟರ್ ಅಂತ ಹೇಳ್ತೀವಿ, ಅದು ಗೆಡ್ಡೆಗಳಿಗೆ ಲೇಪನ ಮಾಡಿ ನಾವು ಉಣೋದ್ರಿಂದ ಗಾಳಿಯಲ್ಲಿರುವಂತಹ ಸಾರಜನಕವನ್ನ ಹೀರಿಕೊಡುವಂತ ಶಕ್ತಿ ಅಜಿಟೋಬ್ಯಾಕ್ಟರ್ ಅಜೋಸ್ಪೈರಲಮ್ ಇದೆ. ಅದನ್ನು ಲೇಪನ ಮಾಡಿ ಗೆಡ್ಡೆ ಲೇಪನವನ್ನು ಮಾಡಿ ಮಾಡುವಂಥದ್ದು 80% ಸಾರಜನಕ ಗಾಳಿಯಲ್ಲಿದೆ. ಅದನ್ನ ಹೀರಿಕೊಡುವಂತ ಶಕ್ತಿ ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಆಗುತ್ತೆ. ಅದೊಂದು ಮಾಡಿಕೊಟ್ರೆ ನಾವು ಹೆಚ್ಚಿನ ಒಂದು ಯೂರಿಯಾ ಕೊಡೋದಾಗ್ಲಿ DAP ಕೊಡೋದನ್ನು ತಪ್ಪಿಸಬಹುದು. ನಾವು ಆಗೋದು ಸಣ್ಣ ಪ್ರಮಾಣದಲ್ಲಿ 1-2 ಕೆಜಿ ಇಟ್ಕೊಂಡ್ರೆ ಇವತ್ತು ಇಡೀ ಎಕರೆಗಾದಷ್ಟು ಬೀಜವನ್ನು ಇವತ್ತು ಬೀಜೋಪಚಾರ ಮಾಡಿ ಗೆಡ್ಡೆಗೆ ಲೇಪನ ಮಾಡಿ ಹಾಕುವಂಥದ್ದು ಕೆಲಸ ಆಗ್ತದೆ. ಎರಡನೇದು ಟ್ರೈಕೋಡರ್ಮವನ್ನು ಮಣ್ಣಿಗೆ ಬೆರೆಸಬೇಕು ಕೊಟ್ಟಿಗೆ ಗೊಬ್ಬರಗಳ ಜೊತೆಯಲ್ಲಿ, ಕನಿಷ್ಠ 8-10 ಕೆಜಿ ಎಕರೆಗೆ. ಅಥವಾ ಅರ್ಕಾ ಮೈಕ್ರೋಬಿಯಲ್ ಕಸಾಶಿಯಂತಿದೆ, ಅದನ್ನು ಹಾಕೋದ್ರಿಂದ ಅದರಲ್ಲಿ ವಿವಿಧ ರೀತಿಯಾದ ಒಂದು ಜೈವಿಕ ಸೂಕ್ಷ್ಮಜೀವಿಗಳಿವೆ, ಅವನ್ನು ಸಹ ಮಣ್ಣಿಗೆ ನಾವು ಸೇರಿಸೋದ್ರಿಂದ ಬಹಳಷ್ಟು ಪೋಷಕಾಂಶಗಳನ್ನು ಕರಗಿಸಿಕೊಡುತ್ತೆ. ಜೊತೆಗೆ ಹಾನಿ ಮಾಡುವಂತ ಏನು ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುತ್ತೆ, ಆ ಒಂದು ಸೂಕ್ಷ್ಮಜೀವಿಗಳನ್ನು ಕೊಲ್ಲಲಿಕ್ಕೆ ಸಹಾಯ ಮಾಡುವಂತ ಸೂಕ್ಷ್ಮಜೀವಿಗಳು ಈ ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಲ್ಲಿದ್ದಾವೆ. ಅದನ್ನು ಸಹ ಒಂದು 5-6 kg ತಿಪ್ಪೆ ಗೊಬ್ಬರಕ್ಕೆ ಸೇರಿಸಿ ಬೆರೆಸಿಬಿಟ್ರೆ ಬಹಳಷ್ಟು ಅನುಕೂಲ ರೈತರಿಗೆ ಆಗುತ್ತೆ. ಇದು ಭೂಮಿ ಸಿದ್ಧತೆ ಬಗ್ಗೆ. ಇನ್ನು ಗಡ್ಡೆಗಳ ವಿಷಯಕ್ಕೆ ಬಂದಾಗ ಎಂತಹ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು ಬಿತ್ತನೆಗೆ? ಇದು ಬಹಳ ಮುಖ್ಯವಾದಂತ ವಿಚಾರ. ಸಾಮಾನ್ಯವಾಗಿ ರೈತ ಬಾಂಧವರು ಒಂದು APMC ಹೋಗಿ ಗಡ್ಡೆಯನ್ನು ಖರೀದಿ ಮಾಡುವಂತದ್ದು ಇದೆ. ಇದು ಆ ಒಂದು APMC ವ್ಯಾಪಾರಸ್ಥರು ವರ್ತಕರು ಏನಂದ್ರೆ ಅದನ್ನ ತಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಳ್ತಾರೆ. ಇಟ್ಟು ಈ ಕಡೆ ಒಂದು ಡಿಮ್ಯಾಂಡ್ ರೈತರ ಕಡೆಯಿಂದ ಒಂದು ಬೇಡಿಕೆ ಬಂದಾಗ ತತ್ಕ್ಷಣ ಕೋಲ್ಡ್ ಸ್ಟೋರಿಂದ ಬಿಡುಗಡೆ ಮಾಡಿ ರೈತರಿಗೆ ಮಾರಾಟ ಅಂತದ್ದು ನಡೀತಾ ಇದೆ ಕ್ರಮೇಣ. ಹಾಗೆ ರೈತರು ಆ ಗೆಡ್ಡೆಗಳನ್ನ ಕನಿಷ್ಠ ಕೋಲ್ಡ್ ಸ್ಟೋರೇಜ್ ಇಂದ ತಂದಂತವರು ಅಥವಾ ಶೀತಲ ಗೃಹಗಳಿಂದ ತಂದಂತವರು 10-12 ದಿನಗಳ ಕಾಲ ಅವರು ಗಾಳಿ ಆಡುವಂತ ಕೋಣೆಯಲ್ಲಿ ನೆಲದ ಮೇಲೆ ಹರಡಬೇಕಾಗ್ತದೆ. ಆಗ ಅದರಲ್ಲಿರುವಂತ ತೇವಾಂಶ ಆವಿಯಾಗಿ ಹೋಗ್ತದೆ. ಏನು ಗೆಡ್ಡೆಗಳು ಗಟ್ಟಿಯಾಗಿರ್ತವೆ ಅದು ಒಳ್ಳೆ ಒಂದು ಲಕ್ಷಣವಲ್ಲ, ಅವು ಮೃದುವಾದಾಗ ಅದು ಮೊಳಕೆ ಕಣ್ಣುಗಳು ಉಬ್ಲಿಕ್ಕೆ ಬಹಳ ಸಹಾಯ ಆಗ್ತದೆ. ಅದಕ್ಕೆ 10-12 ದಿವಸಗಳ ಕಾಲ ಯಾವುದೇ ತರ ಗೆಡ್ಡೆಗಳು ಹಾಕಬಾರ್ದು. ಒಂದು ರೈತರು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ಕೋಬಹುದಪ್ಪ ಅಂತಂದ್ರೆ ಒಂದು ಗಡ್ಡೆಯನ್ನ ಕತ್ತರಿಸಿದಾಗ ಕರಕ್ ಶಬ್ದ ಬರಬಾರ್ದು, ಕರಕರ ಅಂತ ಅನ್ಬಾರ್ದು, ಶಬ್ದ ಬರಬಾರ್ದು. ಅದನ್ನು ಕೊಯ್ದಾಗ ಮೃದುವಾಗಿ ಕತ್ತರಿಸಿದಂತಾಗಬೇಕು, ಆಗ ಅದು ಒಳ್ಳೆ ಸ್ಟೇಜು ಅದುವಾಗಿದೆ. ಮತ್ತೆ ಬಿಳಿ ಕಣ್ಣು ಕಾಣಬೇಕು. ಆ ರೈತರು ಇದನ್ನೊಂದು ಪಾಲಿಸ್ಬಿಟ್ರೆ ಸರ್ ನಮ್ದು ಬಿತ್ತನೆ ಕಡಿಮೆ ಆಯ್ತು, ಮೊಳಕೆ ಬರ್ತಾ ಇಲ್ಲ, ಇವೆಲ್ಲ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂತ ಉತ್ತರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ಮಾಡ್ಲೇಬೇಕಾಗ್ತದೆ ರೈತರು. ಆಮೇಲೆ ಇದನ್ನ ರೈತರು ತಂದು ಒಂದು ಏನು 12 ದಿವಸ ಆಗುತ್ತೆ, ತದನಂತರ ರೈತರು ಬೀಜೋಪಚಾರ ಮಾಡೋದು ಬಹಳ ಮುಖ್ಯವಾದದ್ದು. ಸರ್, ಅದಕ್ಕಿಂತ ಮೊದಲು ಈಗ ಎಷ್ಟು ಕಣ್ಣಿರಬೇಕು ಒಂದು ಗಡ್ಡೆನಲ್ಲಿ, ಅಥವಾ ಒಂದು ಗಡ್ಡೆಯನ್ನ ಎಷ್ಟು ಪಾಲ್ ಮಾಡಬೇಕು? ಖಂಡಿತ, ಇದು ಬಹಳ ಮುಖ್ಯ, ಒಳ್ಳೆ ವಿಚಾರ ಹೇಳಿದಿರಾ. ಈಗ ನಾವು ರೈತರಿಗೆ ನಾವೇನು ಹೇಳ್ತಾ ಇದೀವಿ, ಹೊಸದಾಗಿ ನಾವು ವೈಜ್ಞಾನಿಕವಾಗಿ ಸಾಧ್ಯವಾದಷ್ಟು ಉಂಡೆಗಡ್ಡೆಗಳನ್ನೇ ಹಾಕಿ, 40-50 ಗ್ರಾಂ ತೂಕದ ಗಡ್ಡೆಗಳನ್ನ ತೆಗೆದು ಉಂಡೆಗಡ್ಡೆಗಳೇ ಹಾಕಿ. ಇನ್ನೂ 1 ಕ್ವಿಂಟಲ್ ಜಾಸ್ತಿ ಆಯ್ತಾ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮಗೆ ಇನ್ನೊಂದು 2,000-3,000 ಖರ್ಚಾದ್ರು ಹಲವಾರು ರೋಗಾಣುಗಳು ಮಣ್ಣಿನಲ್ಲಿ ಹರಡ್ತವೆ. ನಾವು ಯಾವಾಗ ಕತ್ತರಿಸಿ ಅದನ್ನ ಮಣ್ಣಿಗೆ ಹಾಕ್ತೀವಿ ಗೆಡ್ಡೆಯನ್ನ, ಆ ಕತ್ತರಿಸಿದ ಭಾಗದಿಂದ ಈ ರೋಗಾಣುಗಳು ಒಳಗಡೆ ಹೋಗಿ ಸಾಫ್ಟ್ ರಾಟ್ ಅಂತ ಹೇಳ್ತೀವಿ, ಮೃದು ಕೊಳೆ ರೋಗ ಸಾಮಾನ್ಯವಾಗಿ ಬರ್ತದೆ. ಅಂತ ರೋಗಗಳನ್ನ ಅವಾಯ್ಡ್ ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿ ಉಂಡೆಗಡ್ಡೆಗಳನ್ನ ಹಾಕಿದ್ರೆ ಈ ರೋಗಗಳು ಅದರಿಂದ ಹರಡೋದಿಲ್ಲ ಮಣ್ಣಿನಿಂದ. ಅದಕ್ಕೆ ರೈತರು ಕೆಲವರು ದಪ್ಪ ಗಡ್ಡೆಗಳನ್ನ ಕೊಂಡ್ಕೊ ಬರ್ತಾರೆ. ಅಂತ ಗಡ್ಡೆಗಳನ್ನ ಅನಿವಾರ್ಯ 2 ಭಾಗ ಮಾಡಲೇಬೇಕಾಗ್ತದೆ. ಆ ಮಾಡುವಾಗ ಕನಿಷ್ಠ ಅವು 40 ಗ್ರಾಂನಷ್ಟು ತೂಕ ಇರಬೇಕು ಒಂದು ಗೆಡ್ಡೆ. ಕಣ್ಣು ಅಷ್ಟೇನೆ, 3-4 ಕಣ್ಣುಗಳು ಅದರಲ್ಲಿ ಇರಬೇಕು. 3-4 ಕಣ್ಣು ಒಂದು ಗೆಡ್ಡೆನಲ್ಲಿ ಇರಬೇಕು. ಆಗ ಸಾಕಷ್ಟು ರೆಂಬೆಗಳು ಮೊಳಕೆ ಹೊಡೆದು ಬರ್ತವೆ. ಎಷ್ಟು ರೆಂಬೆಗಳು ಮೇಲೆ ಬರ್ತವೋ ಅಷ್ಟು ಗೆಡ್ಡೆಗಳು ಬಿಡ್ಲಿಕ್ಕೆ ಅವಕಾಶ ಆಗ್ತದೆ. ಆ ತಂಬ್ರೂಲ್ ಆಗಿ ಇರೋದು, ಒಂದು 2 ರೆಂಬೆ ಇದ್ರೆ ಅದ್ರಲ್ಲಿ 2 ಗೆಡ್ಡೆ ಬಿಡುತ್ತೆ, ಒಂದು 10 ರೆಂಬೆ ಇದ್ರೆ ಅದ್ರಲ್ಲಿ ಖಂಡಿತ 8-10 ಗೆಡ್ಡೆಗಳು ಬಿಡ್ಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಆ ಗೆಡ್ಡೆಗಳು ಗಾತ್ರ ಜಾಸ್ತಿ ಆಗ್ಲಿಕ್ಕೂ ಸಹ ಈ ರೆಂಬೆಗಳು ಸಹಾಯ ಮಾಡ್ತದೆ. ಅದರಲ್ಲಿರುವಂತಹ ಪೋಷಕಾಂಶಗಳು ಕೊನೆ ಹಂತದಲ್ಲಿ 75-80 ದಿವಸ ಆದ್ಮೇಲೆ ಅದರಲ್ಲಿರುವಂತಹ ಪೋಷಕಾಂಶಗಳು ಸಂಪೂರ್ಣವಾಗಿ ಗೆಡ್ಡೆಗೆ ಇಳಿಯುತ್ತೆ. ಆಗ ಗೆಡ್ಡೆ ಗಾತ್ರ ಜಾಸ್ತಿ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ, ನೇರ ಪರಿಣಾಮ ಉತ್ಪಾದಕತೆ ಮೇಲೆ ಆಗುತ್ತೆ. ಇವು ವೈಜ್ಞಾನಿಕವಾಗಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಬಹಳ ಸಣ್ಣ ಪೀಸನ್ನು ಕಟ್ ಮಾಡಿ ಅದರ 1-2 ಕಣ್ಣಿರುವಂತ ರೈತರು ಆಗ್ತಾರೆ, ಅದು ಬಹಳ ವೈಜ್ಞಾನಿಕ ಮಾಡಬಾರ್ದು. ಮತ್ತೊಂದು ವಿಚಾರ ಏನಂದ್ರೆ, ಇದು ಸಣ್ಣ ಬದಲಾವಣೆ ರೈತರು ಮಾಡ್ಕೋಬೇಕು. ಗೆಡ್ಡೆ ತಂದಂತವ್ರು ಯಾರು 2 ಭಾಗ ಮಾಡಿರ್ತಾರೆ ಗೆಡ್ಡೆ, ಆ ಗೆಡ್ಡೆಗಳನ್ನ ಮತ್ತೊಮ್ಮೆ ನೆಲದ ಮೇಲೆ ಹರಡಬೇಕು 2 ಭಾಗ ಮಾಡಿ. 2 ಭಾಗ ಮಾಡಿ 3 ದಿವಸಗಳ ಕಾಲ ಇಟ್ಟಾಗ ಆ ಕೊಯ್ದಂತ ಭಾಗ ಸಂಪೂರ್ಣವಾಗಿ ಗಟ್ಟಿಯಾಗ್ತದೆ. ಅದನ್ನ ಸುಬರಿನ್ ಅಂತ ಹೇಳ್ತೀವಿ. ಅದು ಹಾರ್ಡಾಗ್ಬಿಟ್ಟು ನೀವು ಯಾವುದೇ ರೋಗಾಣುಗಳೊಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ 3 ದಿವಸ ನಂತರ ಭೂಮಿಗೆ ಹಾಕಿದಾಗ ಯಾವುದೇ ರೋಗಾಣುಗಳು ಹೋಗೋದಿಲ್ಲ, ಮಳೆಯಾದರೂ ಸಹ ಗೆಡ್ಡೆಗಳು ಕೊಳೆಯೋದಿಲ್ಲ, ಮೊಳಕೆ ಬರ್ತದೆ. ಆಮೇಲೆ ಇನ್ನೊಂದು, ಈ ಗೆಡ್ಡೆಯನ್ನು ಕೊಯ್ದಾಗ ಬಹುಬೇಗನೆ ಪ್ರಚೋದನೆ ಆಗ್ತದೆ ಗೆಡ್ಡೆಯಲ್ಲಿ ಮೊಳಕೆ ಬರ್ಲಿಕ್ಕೆ. ಅದೊಂದು ಶಾರೀರಿಕವಾಗಿ ನಿಜ, ಅದು ಆಗ್ತದೆ ಕ್ರಿಯೆ ಒಳಗಡೆ. ಕೊಯ್ದಂತ ಗೆಡ್ಡೆಗಳು ಬಹುಬೇಗನೆ ಚುರುಕುಗೊಳ್ತವೆ ಮೊಳಕೆ ಬರ್ಲಿಕ್ಕೆ. ಅಂತ ಗೆಡ್ಡೆಗಳು ಮೊಳಕೆ ಬಡಿಯೋ ಪ್ರಮಾಣನೂ ಚೆನ್ನಾಗಿರುತ್ತೆ. ಇವು ಒಂದು ಮುಂಜಾಗ್ರತಾ ಕ್ರಮಗಳು ರೈತ ಬಾಂಧವರು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಈ ಗಡ್ಡೆಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಬೀಜೋಪಚಾರವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ? ಖಂಡಿತ, ಇವತ್ತು ಬೀಜೋಪಚಾರ ವಿಚಾರದಲ್ಲಿ ಬಹುಶಃ 1/2 ಭಾಗದಷ್ಟು ರೈತರು ಇವತ್ತು ಬೀಜೋಪಚಾರ ಮಾಡ್ತಾ ಇಲ್ಲ. ಈಗಾಗಲೇ ತರಬೇತಿಗಳ ಮೂಲಕ, ಕ್ಷೇತ್ರೋತ್ಸವಗಳ ಮೂಲಕ ಪಾಂಪ್ಲೇಟ್ ಅನ್ನು ಕೊಟ್ಟಿವ ತಂಚಿ ಅಥವಾ ವೈಜ್ಞಾನಿಕತೆಯನ್ನ ತಿಳಿಸ್ತಾ ಇದೀವಿ. ಬೀಜೋಪಚಾರ ಮಾಡಿ, ಬೀಜೋಪಚಾರ ಮಾಡಿ. ಯಾಕೆಂದ್ರೆ ಈ ಮಣ್ಣಿನಲ್ಲಿ ಬಹಳಷ್ಟು ಸೂಕ್ಷ್ಮ ಜೀವಗಳಿರ್ತವೆ, ಕೋಟ್ಯಾನು ಕೋಟಿ ಸೂಕ್ಷ್ಮಜೀವಿ. ಅದರಲ್ಲಿ ಹಾನಿ ಮಾಡುವಂತ ಸೂಕ್ಷ್ಮ ಜೀವಿಗಳಿದಾವೆ, ಉಪಕಾರ ಮಾಡುವಂತವು ಇದಾವೆ. ಅದರಲ್ಲಿ ಹಾನಿ ಮಾಡುವ ಜಾಸ್ತಿ ಇರೋದು, ಅವೇ ಬದುಕುಳಿತವೆ ಜಾಸ್ತಿ. ಇದಕ್ಕೆ ಸೂಕ್ತವಾದ ವಾತಾವರಣ ಸೃಷ್ಟಿಯಾದಾಗ, ಅದರಲ್ಲಿ ತೇವಾಂಶವಿದ್ದಾಗ, ಈ ರೀತಿಯಾದ ಪೋಷಕಾಂಶಗಳು ಅಂದ್ರೆ ಅದರ ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ ಸಕ್ಕರೆ ಅಂಶ ಈ ಗೆಡ್ಡೆನಲ್ಲಿರುತ್ತೆ, ಬಹು ಬೇಗನೆ ಸೂಕ್ಷ್ಮಜೀವಿಗಳು ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಸೊ ಆ ಕಾರಣದಿಂದ ನಾವು ಆ ಮೊಳಕೆ ಒಡೆಯುವ ತನಕ ಅಂದ್ರೆ 20 ದಿವಸಗಳು ಬೇಕಾಗ್ತದೆ, ಸಂಪೂರ್ಣ ಮೊಳಕೆ ಆಚೆ ಬರಬೇಕಾದ್ರೆ ಬಿತ್ತನೆ ಮಾಡಿದ ನಂತರ. ಆ ಬಿತ್ತನೆ ಮಾಡೋಕ್ ಮುಂಚೆ ಒಂದು ಬೀಜೋಪಚಾರ ಬಹುಮುಖ್ಯವಾದಂಥದ್ದು. ಇದನ್ನ ರೈತರು ಎಲ್ಲರೂ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಗೆಡ್ಡೆ ಕೊಳೆಯ ಸಮಸ್ಯೆ ಸಮಾನವಾಗಿ ಮೊಳಕೆ ಬರಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇಲ್ಲಿ ಬೀಜೋಪಚಾರ ಮಾಡುವಂತ ರೈತರು ಮಾಡಲೇಬೇಕಾಗ್ತದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮ್ಯಾಂಕೋಸಬ್ ಅನ್ನು ಸೇರಿಸಬೇಕಾಗ್ತದೆ. ಮೆಟಲಾಕ್ಸಿಲ್ 1 ಗ್ರಾಂನನ್ನು ಸೇರಿಸಬೇಕಾಗ್ತದೆ. ಸ್ಟ್ರೆಪ್ಟೋಸೈಕ್ಲಿನ್ ಅದು ದುಂಡಾನುನಾಶಕವಾಗಿ ಕೆಲಸ ಮಾಡ್ತದೆ, 1/2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಸೇರಿಸಬೇಕಾಗ್ತದೆ. ಅಲ್ಲಿಗೆ ಮ್ಯಾಂಕೋಸೆಬ್ ಒಂದು ಶಿಲೀಂಧ್ರನಾಶಕ, ಅದು ಮೇಲೆ ಸ್ಪರ್ಶ ಶಿಲೀಂಧ್ರನಾಶಕ ಮೇಲೆ ಮಾತ್ರ ಕೆಲಸ ಮಾಡ್ತದೆ. ಮೆಟಲಾಕ್ಸಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂತೀವಿ, ಅದು ಒಳಗಡೆ ಕೆಲಸ ಮಾಡ್ತೈತಿ. ಈ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನೋದು ಬ್ಯಾಕ್ಟೀರಿಯಾ ನಾಶಕ, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ, ಈ ಕಡೆ ಶಿಲೀಂಧ್ರಗಳನ್ನು ಕೊಲ್ಲುವಂತ ಶಕ್ತಿ ಇದಕ್ಕಿದೆ. 10 ನಿಮಿಷಗಳ ಕಾಲ ಅದನ್ನು ಅದ್ದಬೇಕು. ಈರುಳ್ಳಿ ಚೀಲ ಇರ್ತವಲ್ಲ, ಅದ್ರಲ್ಲಿ ಹಾಕೊಂಡು ಅದನ್ನ ಟಬ್ ಅಲ್ಲಿ ಒಂದು ಪ್ರಮಾಣ 50 ಲೀಟರ್ 100 ಲೀಟರ್ ಎಷ್ಟು 6 ಕ್ವಿಂಟಲ್ ಗೆಡ್ಡೆಯನ್ನು ಬೀಜೋಪಚಾರ ಮಾಡಬೇಕಾದ್ರೆ ಒಂದು 50 ಲೀಟರ್ ನೆನೆಸ್ಕೊಂಡ್ರೆ ಸಾಕಾಗ್ತದೆ. ಈ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗ್ತದೆ, ಮಾಡಿ ಅದು ಅದ್ದನಿ ನಂತರ ಬಿತ್ತನೆಗೆ ಹೋಗ್ಬೇಕಾಗ್ತದೆ, ಬಿತ್ತನೆ ಮಾಡ್ಬೇಕಾಗ್ತದೆ. ಆಗ ನಮಗೆ ಅರ್ಧ ಸೇಫ್, ಯಾವುದೇ ಮಳೆ ಬರಲಿ ಸ್ವಲ್ಪ ಅನುಕೂಲ ಆಗ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಕೆಲವೊಮ್ಮೆ ಗೆಡ್ಡೆಗಳೀಗ ಉದಾಹರಣೆಗೆ ಪ್ರಸ್ತುತ ಈ ವರ್ಷ ಎಲ್ಲ ನೇರವಾಗಿ ನಮಗೆ ಜಲರಿಂದ ನೇರವಾಗಿ ಬರ್ತಾ ಇದೆ, ಯಾವುದೇ ಶೀತಲ ಗೃಹಗಳಲ್ಲಿ ಗೆಡ್ಡೆಗಳು ಇಡ್ತಾ ಇಲ್ಲ. ಅಂತ ಗೆಡ್ಡೆಗಳು ಸಾಕಷ್ಟು ನಾವು ನೋಡಿದ್ದೇವೆ. ಸಾಮಾನ್ಯ ಗೆಡ್ಡೆಗಳಂತೆ ಇವೆ, ಮೊಳಕೆಯ ಒಂದು ಚಿಹ್ನೆನೂ ಕಾಣಿಸ್ತಾ ಇಲ್ಲ, ಮೊಳಕೆ ಬರ್ತಾ ಇರುವಂತದ್ದು. ಅವ್ರ ರೈತ ಬಂದ್ರೆ ಕನಿಷ್ಠ 10-12 ದಿವಸ ಇಡಲೇಬೇಕು. ಒಂದು ಕೋಣೆಯಲ್ಲಿ ಬೆಳಕು ಇರುವಂತ ಜಾಗದಲ್ಲಿ, ಗಾಳಿ ಆಡುವಂತ ಜಾಗದಲ್ಲಿ ಇಟ್ಟರೆ ಖಂಡಿತ ಅದರಲ್ಲಿ ಇರುವಂತ ತೇವಾಂಶ ಕಡಿಮೆ ಆಗಿ ಅದು ಮೊಳಕೆ ಬರಲಿಕ್ಕೆ ಪ್ರಚೋದನೆ ಆಗ್ತದೆ. ಇನ್ನು ಚೆನ್ನಾಗಿ ಮೊಳಕೆ ಬರಬೇಕಪ್ಪ ಅಂತಂದ್ರೆ ಜಿಬ್ಬರ್ಲಿಕ್ ಆಸಿಡ್ ಅನ್ನು ಬೇಕಾದ್ರೆ ಪ್ರಚೋದಕವಾಗಿ ಬಳಸಬಹುದು. ಅದ್ಮೇಲೆ ಸಿಂಪಡಣೆ ಮಾಡ್ಬಿಡುದು, 50-100 ppm 100 ppm ಅಂತ ಹೇಳ್ತೀವಿ. ಅದನ್ನ ಆ ಪ್ರಮಾಣದಲ್ಲಿ ಒಂದು ಹಾಕೊಂಡು ನಾವು ಏನು 0.1 ಗ್ರಾಂ ಅಂತ ಹೇಳ್ತೀವಿ, ಅಷ್ಟು ಪ್ರಮಾಣದಲ್ಲಿ ನೀರಿಗೆ 1 ಲೀಟರ್ ಬೆರೆಸ್ಕೊಬಿಟ್ಟು ಅದನ್ನ ಗೆಡ್ಡೆಗಳ ಮೇಲೆ ಸಿಂಪಡಣೆ ಮಾಡ್ಬಿಟ್ರೆ ಸಾಕು, ಇನ್ನಷ್ಟು ಒಂದು ಗೆಡ್ಡೆ ಮೊಳಕೆ ಬರಲಿಕ್ಕೆ ಪ್ರಚೋದನೆ ಸಿಗುತ್ತೆ. ಯಾವ ಸುಪ್ತಾವಸ್ಥೆಯಲ್ಲಿದ್ದಾವೆ ಆ ಸುಪ್ತಾವಸ್ಥೆಯಿಂದ ಹೊರಗಡೆ ಬಂದು ಗೆಡ್ಡೆ ಮೊಳಕೆ ಹೊಡಲಿಕ್ಕೆ ಅದನ್ನು ಒಂದು ಸಹಕಾರಿ ಆಗ್ತದೆ, ಅದನ್ನು ಮಾಡ್ಕೋಬಹುದಾಗಿದೆ ರೈತರು. ಬೀಜೋಪಚಾರ ಮಾಡಿದ್ಮೇಲೆ ಎಷ್ಟೊತ್ತು ಆರಿಸ್ಬೇಕು ಅದನ್ನ? ಈ ಬೀಜೋಪಚಾರ ಮಾಡಿದ ನಂತರ ನಾವು ಕನಿಷ್ಠ 1.5 ಗಂಟೆ ಸಾಕು, ಚೆನ್ನಾಗಿ ಬಿಸಿಲಿದೆ 1/2 ಗಂಟೆಗೆ ಆರ್ಬಿಟ್ರೆ ಅದನ್ನ ನೇರವಾಗಿ ನಾವು ಕ್ಷೇತ್ರಗಳಲ್ಲಿ ಬಿತ್ತನೆ ಮಾಡಬಹುದು. ಇಲ್ಲವಾದಲ್ಲಿ ನಾವು ಏನು ಗೆಡ್ಡೆಯನ್ನ ಯಾವತ್ತು ಕೊಯ್ತೀವಿ ಆ ದಿನವೇ ಮಾಡ್ಕೋಬಹುದು. 2 ದಿವಸ ಮುಂಚೆನೆ ಬೇಕಾದ್ರೆ ಬೀಜೋಪಚಾರ ಮಾಡಿಬಿಟ್ಟು ಹರಡ್ಬಿಟ್ಟು ನಾವು 3ನೇ ದಿನ ಬೇಕಾದ್ರೆ ತೆಗೆದುಕೊಂಡೋಗಿ ನಾವು ಮಾಡ್ಕೋಬಹುದು, ಅದು ಮಾಡಬಹುದು. ಎರಡೂ ರೀತಿಯಾಗಿ ಮಾಡಬಹುದಾಗಿದೆ. ಇದು ಬಹಳ ಮುಖ್ಯವಾದಂಥದ್ದು. ಈ ಬಿತ್ತನೆ ಕಾರ್ಯಕ್ಕೆ ಮುಂಚೆ ಈ ತಯಾರಿಯನ್ನ ನಾವು ರೈತರು ಮಾಡ್ಕೋಬೇಕು. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನಮ್ಮ ಕೇಳುಗರು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಭೇಟಿ ಮಾಡಬಹುದು, ಇಲ್ಲ ನಮ್ಮ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೋಬಹುದು. 9481031445. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. 9481031445. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ಹಾಸನ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೇಳಿ ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ, ನೇರ ಫೋನಿನ್ ಕಾರ್ಯಕ್ರಮ. ಇನ್ನು 7:45 ಕನ್ನಡದಲ್ಲಿ ಭಾಷಣ, ವ್ಯಕ್ತಿತ್ವ ವಿಕಸನ, ಈ ಕುರಿತು ಮಾತನಾಡುತ್ತಾರೆ ಎಂವಿ ವಸಂತ. 9:00 ನಮ್ಮ ನಿಲಯದಿಂದ ಯುವವಾಣಿ, ಯುವ ರಸಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಇನ್ನು 10:00 ಬೆಂಗಳೂರು ಕೇಂದ್ರದಿಂದ ಕೇಳಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳು ಬೆಂಗಳೂರಿನ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಬೆಳ್ಳಿ ಹಬ್ಬದ ಉದ್ಘಾಟನಾ ಸಮಾರಂಭಕ್ಕೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ. 10:35 ನಮ್ಮ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ನರಸಿಂಹ ಅವರಿಂದ. 6:20 ಕೇಳಿ ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ನೀವು ಕೇಳಬಹುದು. ಇನ್ನು 7:45 ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. ಇನ್ನು 9:05 ಕೇಳಿ ಸುಮಧುರ, ಗೀತ ವೈವಿಧ್ಯ ಕಾರ್ಯಕ್ರಮ. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ